ಬರ್ತಿದ ಬಾಬಾನಿ ತನು ಮನದಿ ಅನುದಿನವು ನುತಿಪೇನೋದೇವಾನಿ ಕೈಯ ಬಿಡದೆ ತಲಗೋದೆ ಬಹು ನೊಂದೇನು ಪ್ರಭೋನ ಮಾನಸದಿ ಬಾಬೆಯೊಳಿಲುಕಿ ಕರುಣದೊಳು ಇತ್ತಿದ್ದೀನಿ ಕಾವುದ ಬಾಬಾನಿ ಕೈಯ ಬಿಡದೆ ತಲಗೋದೆ ನಿನ್ನ ನೋಡಲು ನಾ ಬಹುದಿನ ದೀ ತಪ್ಪಿಸಿದೆ ದೇವ ಧನ್ಯರಾದೆ ಇಂದಿಗೆ ನಾ ನಿನ್ನನ್ನು ನೋಡಿ ಭಕ್ತ ಪ್ರಿಯ ತಾಯಿ ನಾಥ ಪಂದೀಪೆ ಬಾಬಾ ನೀ ಕೈಯ ಬಿಡದೆ ತಲಗೋದೆ ಪರ್ತೀಜ ಬಾಬಾ ತಲಗೋದೆ ಪರ್ತೀಜ ಬಾಬಾ ನೀ ತಲಗೋ